ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್. ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ठीक है भाई, मैं भी आज से खेती शुरू करूंगा. माटी से प्रेम की परंपरा है परंपरागत खेती. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೆಡ್ಡೆ ಗೆಣಸಿನ ಆಹಾರ ಉತ್ಪನ್ನಗಳ ತಯಾರಿಕೆ ಈ ಕುರಿತು ಜೊಯ್ಡಾದ ಯೋಗೇಶ್ ಹೆಂಬರ್ ಡೇರೇಕರ್ ಮತ್ತು ನಾಗವೇಣಿ ವಿಷ್ಣು ಡೇರೇಕರ್ ಇವರೊಡನೆ ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ಕೇಳಿ ಗೆಡ್ಡೆ ಗೆಣಸಿನ ಆಹಾರ ಉತ್ಪನ್ನಗಳ ತಯಾರಿಕೆ. ಯೋಗೀಶ್ ಡೇರೇಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗೆಡ್ಡೆ ಗೆಣಸು ಮೇಳ ನಿಮ್ಮ ಜೊಯ್ಡಾ ಊರಿನಲ್ಲಿ ನಡೀತಾ ಇದೆ, ಹೇಗನ್ನಿಸ್ತಾ ಇದೆ ನಿಮಗೆ? ಭಾಳ ಖುಷಿ, ಭಾಳ ಹೆಮ್ಮೆಯ ವಿಷಯ ಸರ್. ಯಾಕಂದರೆ ನಾವು ಮೊಟ್ಟ ಮೊದಲಾಗಿ ಭಾಳ ವರ್ಷದ ಕನಸು ಮತ್ತು ಏನೇನೋ ಆ ಮುಟ್ಟಿತ್ತು ಮನಸ್ಸಲ್ಲಿ. ನಾನು ಮೊದಲು ಗೋವಾದಲ್ಲಿ ಕೆಲಸಕ್ಕಿದ್ದೆ. ಆ ಕೆಲಸ ಬಿಟ್ಟು ಇಲ್ಲಿ ಬಂದರೆ ಏನಾದರೂ ಉದ್ಯೋಗ ಮಾಡಬೇಕು, ಏನಾದರೂ ಇಲ್ಲಿನ ಜನರಿಗೆ ತೋರಿಸ್ಬೇಕು ಅನ್ನೋದು ಆಸೆ ಇತ್ತು ಸರ್. ಆದರೆ ಯಾವುದರಲ್ಲೂ ಮಾಡಬೇಕು ಅಂದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣದಿಂದ ಈ ಯೋಗಾಸನ ಬಂತು ನಮಗೆ. ಗೆಡ್ಡೆ ಗೆಣಸು ಮೇಳಕ್ಕೆ ಇವರು ಬಾಲಚಂದ್ರ ಹೆಗಡೆ ಅವರು ಮೂಲ ಇದು ಬಂದು ನಮ್ಮ ಮನೆಗೆ ಬಂದಿದ್ದರು. ಆವಾಗ ನಾವು ಇದನ್ನೇ ಊಟ ಹಾಕಿದ್ದೆ ನಾನು ಅವರಿಗೆ, ಯಾವುದು ನಮ್ಮ ಗೆಡ್ಡೆ ಗೆಣಸುದ್ದಿ. ಆಮೇಲೆ ನಮ್ಮ ಅಣ್ಣನ ಕಡೆ ಮಾತಾಡಿದಾಗ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಏನಾದರೂ ನಾವು ಜಾನದ್ ಮಾಡೋಣ ಅಂಥೇಳಿ. ಒಂದು ವರ್ಷ ಫಸ್ಟ್ ಟೈಮ್ ಮಾಡಿದ್ರು. ಆವಾಗ ಗೋವಾದಿಂದ ಎಲ್ಲ ಕಲೆಕ್ಟ್ ಮಾಡಿ, ಇದು ಕನಸೇ ಇರಲಿಲ್ಲಲ್ಲ, ನಮ್ಮ ಪ್ರಾಡಕ್ಟ್ ಸ್ವಲ್ಪ ಕಡಿಮೆ ಇತ್ತು. ಆವಾಗ ಅವರು ಬಾಲಚಂದ್ರ ಹೆಗಡೆ ಮತ್ತು ನಮ್ಮ ಅಣ್ಣ ಮತ್ತು ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಒಂದು ಧೈರ್ಯದಿಂದ ಮಾಡಿದ್ವಿ. ಈಗ ಸುಮಾರು ವರ್ಷ ಆಯಿತು, 11 ವರ್ಷ ಆಯಿತು, ಈಗ ನಡೀತಾ ಬಂದಿದೆ. ಮತ್ತು ಭಾಳ ಖುಷಿ ಅಂದರೆ ಎಲ್ಲ ರೈತರಿಗೂ, ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ನಮಗೆ ಇದು ಮೆಸೇಜು ಆಯಿತು. ಮತ್ತು ದೂರ ದೂರದ ಹಳ್ಳಿಗಳಿಂದ ಜನರು ಬರ್ತಿದ್ದಾರೆ, ಏನು ನಮಗೆ ಮಾರ್ಕೆಟಿಂಗ್ ಮಾಡಬೇಕು, ಏನು ನಮ್ಮದು ನಾವು ಬೆಳೆದಿದ್ದ ಬೆಳೆಯನ್ನು ಖುಷಿಯಿಂದ ಹೊರಗಿನ ಜನ ತೊಗೊಂಡು ಹೋಗ್ತಾರೆ, ಹೊಕ್ಕೊಂಡು ಹೋಗ್ತಾರೆ ಅಂತೇಳಿ ಬರ್ತಾ ಇದ್ದಾರೆ. ಮತ್ತು ಇದಕ್ಕೂ ವ್ಯಾಲ್ಯೂನೂ ಹಾಗೆ ಆಗ್ತಾ ಇದೆ. ನಾಗವೇಣಿ ವಿಷ್ಣು ಡೈರೆಕ್ಟರ್ ಅವರೇ, ನಿಮ್ಮ ಅನುಭವನ ಹೇಳಿ. ಈ ಒಂದು ಗೆಡ್ಡೆ ಗೆಣಸು ಮೇಳದಲ್ಲಿ ನೀವು ಯಾವ ರೀತಿ ಪಾಲ್ಗೊಂಡಿದ್ದೀರಿ? ನಮಸ್ತೆ, ನಾನು ಯಲ್ಲಾಪುರ್ನವಳು. ನಮ್ಮ ಅಲ್ಲೇನೋ ಗೊತ್ತಿಲ್ಲಾಗಿತ್ತು ಗೆಡ್ಡೆ ಗೆಣಸು ಬಗ್ಗೆ. ಇಲ್ಲಿ ಮದುವೆ ಆದ ನಂತರನೇ ಎಲ್ಲ ಕಲ್ತ್ಕೊಂಡಿರೋದು. ಮನೆಯಲ್ಲಿ ಎಲ್ಲರೂ ನೆಡ್ತಾ ಇದ್ರು, ಅತ್ತೆ ಮಾವ ಎಲ್ಲ, ಅದರಿಂದ ಕಲ್ತ್ಕೊಂಡಿದ್ದೀನಿ. ಆಮೇಲೆ ಆಗಾಗ ರೆಸಿಪಿನೂ ಮಾಡಿ ಕಲ್ತಿದ್ದೀನಿ. ಪೂರ್ವಜರು ಮಾಡ್ತಾರಂತಾನೆ ಅವ್ರ ಪದ್ಧತಿಯಿಂದಾನೇ ಮಾಡೋದು. ಇವಾಗ ಸ್ವಲ್ಪ ವೆರೈಟಿ ವೆರೈಟಿ ಮಾಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಸರ್. ನಾಗವೇಣಿಯವರು, ನೀವು ಯಲ್ಲಾಪುರದಿಂದ ಜೋಯ್ಡಾಕ್ಕೆ ಬಂದಿದ್ದೀರಿ. ಇಲ್ಲಿ ಬೆಳೆಯುವಂತಹ ಒಂದು ಗೆಡ್ಡೆ ಗೆಣಸುಗಳ ಒಂದು ವಿಶೇಷತೆ ಏನು ನೀವು ಗಮನಿಸಿದ ಹಾಗೆ? ಆದ್ರೆ ತುಂಬಾ ತರ ವೆರೈಟೀಸ್ ಇದೆ. ಯಲ್ಲಾಪುರ್ನಲ್ಲಾದ್ರೆ ಅಲ್ಲಿ ಬೆಳ್ತಾ ಇರೋದ್ ಗಡ್ಡೆ ಅಂದ್ರೆ ಒಂದೇ ತರದ ಗಡ್ಡೆ, ಒಂದೇ ತರದ ಮುಡ್ಲಿ, ಅದ್ ಬಿಟ್ಟು ಎರಡು ವೆರೈಟಿ ಬಿಟ್ರೆ ಮತ್ತೆ ವೆರೈಟಿನೇ ಇಲ್ಲ ಆಗಿತ್ತು. ಇಲ್ಲಿ ಬಂದಾಗ ತುಂಬಾ ತರ ವೆರೈಟಿ, 4-5 ವೆರೈಟಿ. ಇದು ಗೆಣಸಲ್ಲಾದ್ರೆ ಫುಲ್ ಒಂದು 9-10 ವೆರೈಟೀಸ್ ಇದೆ ಗೆಣಸಲ್ಲಿ. ಅದು ದವೆ ಕೋನ್ ಆಗಿದೆ, ಅಥವಾ ಆಳೆ ಕೋನು, ಆಮೇಲೆ ಡುಕೋರ್ ಕೋನು, ಜಾಂಬ್ಳಿ ಕೋನು, ಇನ್ನೊಂದು ನಾಗರ್ ಕೋನು, ಇಂತರ ತುಂಬಾ ವೆರೈಟೀಸ್. ಅಂದ್ರೆ ಒಂಥರ ತುಂಬಾ ಖುಷಿ ಆಗತ್ತೆ, ಒಂದೊಂದು ಕೋನ ಒಂದೊಂದು ಆಕೃತಿಯಲ್ಲಿರುತ್ತೆ. ಇನ್ನೊಂದ್ ಅಂದ್ರೆ ಒಂದೊಂದು ಟೇಸ್ಟ್ ಕೂಡ ಬೇರೆ ಬೇರೆ ತರ ಟೇಸ್ಟ್ ಇರುತ್ತೆ. ಒಂಥರ ಸಿಹಿ ಇರುತ್ತೆ, ಸ್ವಲ್ಪ ಸಪ್ಪೆ ಬರುತ್ತೆ, ಹಾಗೆ ಅದು ಚೆನ್ನಾಗಿದೆ. ಇದೇ ಮೊದಲ ಬಾರಿಗೆ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಥವಾ ಮೊದಲು ಭಾಗವಹಿಸಿದ್ರಿ? ನಾನು ಇವಾಗ 8 ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ. 8 ವರ್ಷ? ಹಾ, 8 ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ. 8 ವರ್ಷದಲ್ಲಿ ಯಾವ ರೀತಿ ಪ್ರಗತಿ ಆಗಿದೆ ಇದರಲ್ಲಿ ಈ ಮೇಳದಲ್ಲಿ? ಆಗಿದೆ ಅಂದ್ರೆ ಫಸ್ಟ್ ನಾನು ಅದೇ ಗೆಡ್ಡೆ ಗೆಣಸು ಅಷ್ಟೇ ತಗೊಂಡ್ ಬರ್ತಾ ಇದ್ದೆ, ರೆಸಿಪಿ ಮಾಡ್ತಾ ಇದ್ದಿಲ್ಲ. ಇವಾಗ ಈ 4-5 ವರ್ಷ ಇದು ನಾನು ರೆಸಿಪಿ ಮಾಡಿರೋದು. ಅನ್ಸತ್ತೆ ಚೆನ್ನಾಗಿ, ಖುಷಿ ಆಯ್ತು ಒಂಥರ ಇಲ್ಲಿ ಬಂದು ಏನಾದ್ರೂ ಸಾಧನೆ ಮಾಡ್ತಾ ಇದೀವಿ ಅಂತ. ಸ್ವಲ್ಪ ನಿಮ್ಮ ತಯಾರಿಯ ಬಗ್ಗೆ ಹೇಳಿ. ಈಗ ಇಂಥ ಒಂದು ಗೆಡ್ಡೆ ಗೆಣಸು ಮೇಳವನ್ನ ಇಲ್ಲಿ ಆಯೋಜನೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ನೀವು ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ? ಅದೇ ನನಗಂದ್ರೆ ನಮ್ಮ ಮನೆಯವರು ಸ್ವಲ್ಪ ಸಪೋರ್ಟ್ ಆಗಿ ನಿಂತಿದಾರಂತ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲ ತರದ್ರಲ್ಲೂ ಸಪೋರ್ಟ್ ಮಾಡ್ತಾರೆ. ವೆರೈಟೀಸ್ ಅಂದ್ರೆ ಫಸ್ಟ್ ನಾನೇ ಟೇಸ್ಟ್ ಮಾಡ್ಕೋತೀನಿ. ನಮ್ಗಿಬ್ರಿಗೆ ಆಗುವಂಗೆ ಏನಾದ್ರೂ ಟೇಸ್ಟ್ ಮಾಡ್ಬೇಕಂದ್ರೆ ವೆರೈಟಿ ಮಾಡಿ ನೋಡಿ ಟೇಸ್ಟ್ ಮಾಡ್ಕೋತೀವಿ. ಅದ ನಂತರ ಚೆನ್ನಾಗಿದೆ ಅಂದ್ರೆ ಆಮೇಲೆ ಅದನ್ನ ಬೇರೆಯವರಿಗೆ ಕಾಣಿಸ್ತೀವಿ. ಅದು ಸುಮಿತ್ ಕವರ್ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ತುಂಬಾ. ಹಾಗೆ ಬೆಂಗಳೂರಲ್ಲೂ ಅಲ್ಲಿ ಪ್ರೋಗ್ರಾಮ್ ನಡೆಸ್ತಿದ್ದಾರೆ, ಇವಾಗ 3 ಆಯ್ತು ಅಲ್ಲೂ ಹೋಗಿ ಮಾಡ್ತಿದೀವಿ ನಾವು. ಈಗ ಬೆಂಗಳೂರಿನವರು ಜನರ ಒಂದು ಪ್ರತಿಕ್ರಿಯೆ ಮತ್ತು ಈ ಜೋಯಿಡಾ ಊರಿನಲ್ಲಿ ಇರುವಂತಹ ಒಂದು ಪ್ರತಿಕ್ರಿಯೆ ಹೇಗಿದೆ ಜನರದ್ದು? ಇಲ್ಲ ಇಲ್ಲ, ಗೆಡ್ಡೆ ಗಣಸ ಬಗ್ಗೆ ಕೇಳೋದೇ ಇಲ್ಲ. ಪ್ರತಿಯೊಬ್ರು ಅಂದ್ರೆ ಚೆನ್ನಾಗಿದೆ, ಎಲ್ರು ಬಂದು ತಿಂದು ಹೋದ್ರು ರೆಸಿಪಿ ನಿಮ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳೋಗ್ತಾರೆ. ಹೇಗ್ ಮಾಡ್ತೀರಿ, ಇನ್ನೇನು, ಅಥವಾ ಎಲ್ ಸಿಗತ್ತೆ ಈ ತರ ಪ್ರಾಡಕ್ಟ್ ಎಲ್ಲ ಅಂತ ಎಲ್ಲ ತುಂಬಾ ಜನ ಪರ್ಚೇಸ್ ಎಲ್ಲ ಮಾಡಿ ತಗೊಂಡ್ ಹೋಗ್ಬಿಡ್ತಾರೆ. ಹಿಂದಿನ ಸರಿ ನಾವು ಅದೇ 1 ಕ್ವಿಂಟಲ್ ತಗೊಂಡ್ ಹೋಗಿದ್ವಿ, ಹಾ, ಮುಡ್ಲಿ ಮತ್ತೆ ಇದು ಗೆಣಸು, ಅದು ಎಲ್ಲಾನು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಅವರು. ಬೇರೆ ಬೇರೆ ಕಡೆ ಎಲ್ಲ ತಗೊಂಡ್ ಹೋಗಿ ನೆಡ್ತಿದ್ದಾರೆ, ಹಿಮಾಲಯ ಪ್ರದೇಶಕ್ಕಾಗ್ಲಿ, ಅಲ್ಲೂ ಕೂಡ ನೇಪಾಳಿನ ಜನ ಫುಲ್ ಬಂದವರೆಲ್ಲ ತಗೊಂಡ್ ಹೋಗ್ತಿದ್ದಾರೆ. ಅಂದ್ರೆ ಖುಷಿ ಆಗತ್ತೆ ನಮ್ ಕಡೆಯಿಂದ, ಪಾಪ ಅವರು ಕೂಡ ಇದ್ ಮಾಡ್ತಿದ್ದಾರೆ, ನೆಡ್ತಿದ್ದಾರೆ. ಹಾಗೆ ಅವ್ರ ಕಡೆಯಿಂದ ತಗೊಂಡ್ ಬಂದು ನಾವು ನೆಡ್ತಾ ಇದೀವಿ ಆ ಕಡೆದು. ಅಲ್ಲಿ ಅದು ವಿಶೇಷ ತಳಿ ಅಂತ ಏನಾದ್ರು ಉಂಟಾ? ಹಾ, ಇದೆ. ಅದೇ ಆಲೂದ್ರಲ್ಲಿ ಸ್ವಲ್ಪ ಸಣ್ಣ ಪಿಂಕ್ ಕಲರ್ ಆಲು ಇದೆ, ಅದು ಒಂಥರ ಗೆಣಸಲ್ಲೇ ಬರುತ್ತಂತೆ. ಇಲ್ಲಿ ನಾವು ಆಲೂ ತಗೋತೀವಿ, 40 ರೂಪಾಯಿ ಕೆಜಿನ 50 ರೂಪಾಯಿ, ಆ ಆಲೂನೇ 300 ರೂಪಾಯಿ ಕೆಜಿ ಆಯ್ತಂತೆ. ಹಾ, ಪಿಂಕ್ ಕಲರು. ಇನ್ನೊಂದಂದ್ರೆ ಅದು ಮುಡ್ಲಿ ಕೂಡ ಈ ವರ್ಷ ನನಗೆ ಸುಮಿತ್ ಕೌರ್ ಅವ್ರು ಕಳಿಸಿದ್ದಾರೆ. ಉದ್ದ ಇದೆ ಸ್ವಲ್ಪ, ಹತ್ರ ನಮ್ಕಿಂತನೂ ಹತ್ರ ಗಂಟಿದೆ, ಮತ್ತೆ ಒಳಗಡೆ ಕಲರು ಸ್ವಲ್ಪ ಬ್ಲೂ ಕಲರ್ ಹಂಗೆ ಮುಡ್ಲಿದು ಚೇಂಜ್ ಆಗಿದೆ. ನಮ್ಮ ಗೆಣಸಿಗೂ ಅವ್ರ ಗೆಣಸಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಯೋಗೀಶ್ ಅವರು ಹೇಳಿಗ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜೋಯಿಡಾ ತಾಲೂಕಿನಲ್ಲಿ ಈ ಗೆಡ್ಡೆ ಗೆಣಸು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವಂತಹದ್ದು, ಇಲ್ಲಿಯ ಒಂದು ವಾತಾವರಣ ಇದಕ್ಕೆ ಹೇಗೆ ಪೂರಕವಾಗಿದೆ? ಸರ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಯಿಡಾದಲ್ಲಿ 10 ಕಿಲೋಮೀಟರ್ಗೆ 10 ತರಹದ ವಾತಾವರಣ ಕ್ರಿಯೇಟ್ ಆಗುತ್ತೆ. ದಾಂಡೇಲಿಯಿಂದ ಜೋಯಿಡಾ ತನಕ ಬಂದ್ರೆ 10 ಕಿಲೋಮೀಟರ್ ಬಂದ್ರೆ ನೀವು, ಜೋಯಿಡಾದಿಂದ ನಮ್ಮ ಕುಂಬಾರ ಹೋದ್ರೆ 10 ಕಿಲೋಮೀಟರ್, ಅದು ವ್ಯತ್ಯಾಸ, ಕಾಡು ವ್ಯತ್ಯಾಸ, ವಾತಾವರಣ ವ್ಯತ್ಯಾಸ ಇದೆ. ತಂಪಾದ ವಾತಾವರಣ ಇಲ್ಲಿ ಜಾಸ್ತಿ. ಹಂಗಾಗಿ ಏನಾಗಿದೆ, ಇಲ್ಲಿ ನಮ್ಮಲ್ಲಿ ಏನು ಪ್ರಾಡಕ್ಟ್ ನಾವು ಮಾಡಿದ್ರು ಸೇಲ್ 8-15 ದಿವಸದಲ್ಲೇ ಆಗಬೇಕು ನಮಗೆ. ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ, ಯಾಕೆ ಅದು ಟೇಸ್ಟು ಇರೋದಿಲ್ಲ, ಆಮೇಲೆ ಬಾಳಿಕೆ ಭಾಳ ಸಮಸ್ಯೆ ಆಗ್ತದೆ. ಗೆಡ್ಡೆಯನ್ನು ನಾವು ಎಷ್ಟು ದಿನ ಬಾಳಿಕೆಯಲ್ಲಿ ಇಟ್ಕೋಬಹುದು, ಮಳೆಗಾಲದಲ್ಲಿ ಫುಲ್ ಸೀಸನ್ನು ಇಡಬಹುದು ನಾವು, ಹಾಳಾಗೋದಿಲ್ಲ. ಆಮೇಲೆ ಒಂದ್ಸಲ ಉಳುಮೆ ಮಾಡಿ ಸ್ಟೋರೇಜ್ ಇಟ್ಟರೆ ಏನಾಗೋದಿಲ್ಲ. ಆದರೆ ಇನ್ನು ಯಾವುದಾದ್ರೂ ಪ್ರಾಡಕ್ಟ್ ಏನಾದರೂ ನಾವು ಮಾಡಿದರೆ ಸೇಲಿಗೆ ಭಾಳ ಸಮಸ್ಯೆ ನಮಗೆ ಅಂತೇಳಿ ಈಗ ಸುಮಾರು ನಾವು ಇದು ಮೇಳದಿಂದಲೇ ನಾವು ಕಲ್ಕೊಂಡಿದ್ದೀವಿ. ಏನಂದರೆ ವೆರೈಟಿ ವೆರೈಟಿ ಮಾಡಲಿಕ್ಕೆ, ಮತ್ತು ಇವು ಇಷ್ಟೇ ಮಾಡ್ತೀವಿ, ಸ್ವೀಟು ಮಾಡೋದು ಗೊತ್ತಿರಲಿಲ್ಲ ನಮಗೆ. ಈಗ ಸ್ವೀಟಲ್ಲೇ ನಾವು ಎಷ್ಟು ವೆರೈಟಿ ಮಾಡ್ತೀವಿ ಈಗ. ಆಮೇಲೆ ಏನಾಗಿದೆ ನಮಗೆ, ಇಲ್ಲಿ ಯಾರು ಬಂದರೂ ಅಥವಾ ಏನಾದರೂ ಬರಬೇಕಂದ್ರೆ ಮೊದಲೇ ನಮಗೆ ಕನ್ಫರ್ಮ್ ಆಗಬೇಕು, ಅಂದರೆ ನಾವು ಸಿದ್ಧತೆಯಲ್ಲೇ ಇರ್ತೀವಿ. ಇಲ್ಲಾಂದರೆ ಪಟ್ ಅಂತ ಬಂದರೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಅದು ಉಳುಮೆ ಮಾಡಬೇಕು, ಆಮೇಲೆ ತರಬೇಕು, ಅದ ನೀರನ್ನು ಅಷ್ಟೇ ಇದರಲ್ಲಿ ಇಡಬೇಕು, ಮತ್ತೆ ಅಷ್ಟೇ ಟೇಸ್ಟಲ್ಲಿ ಇರ್ತದೆ, ನಮ್ಗೆ ಗೊತ್ತಿದೆ ಅದು ಹೆಂಗೆ ಹೆಂಗೆ ಮಾಡಬೇಕು ಅಂಥೇಳಿ. ಇಲ್ಲಾದರೆ ಏನ ಒಂದೇ ಸತಿ ಬಂದಿರೋದ್ರೆ ನಾವು ಸಿದ್ಧತೆಯಲ್ಲೆಲ್ಲ ಅದೇ ಎಷ್ಟು ಇದರಲ್ಲೇ ಮಾಡ್ತೀವಿ. ಈಗ ಈ ಜೋಯಿಡಾದಲ್ಲಿ ಗೆಡ್ಡೆ ಗೆಣಸು ಮೇಳವನ್ನು ನೀವು ಆಯೋಜನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಹಾರ ಮೇಳವನ್ನು ಕೂಡ ಸೇರಿಸಬೇಕು ಅಂತ ನೀವು ಯೋಚನೆ ಮಾಡಿಕೊಂಡ್ರಿ, ಇದಕ್ಕೆ ಯಾವ ರೀತಿ ಒಂದು ಸಿದ್ಧತೆ ಎಲ್ಲ ಬೇಕಾಯಿತು? ನಮ್ಗೆ ಮೊದಲೇನ ನಾವು ಇದು ಖಾದ್ಯ ಪದಾರ್ಥದಲ್ಲಿ ಜಾಸ್ತಿ ಮಾಡಿರಲಿಲ್ಲ, ಇದಷ್ಟೇ ಮಾರಾಟ ಅಷ್ಟೇ, ಅಂದರೆ ಪ್ಲ್ಯಾನ್ನೇ ಇರಲಿಲ್ಲ ಅದು ಮೊದಲು. ಆಮೇಲೆ ಒಂದೊಂದು ವರ್ಷಕ್ಕೆ ಹೋದಂಗೆ ನಮಗೆ ಒಂದೊಂದು ಈಗ ಐಡಿಯಾ ಬಂತು ಅಂತೆ. ಈಗ ಇಲ್ಲ ಅಂದ್ರೂ 60 ವೆರೈಟೀಸ್ ಗೆಡ್ಡೆ ಗೆಣಸು ಇಲ್ಲಿ ಬಂದಿದ್ದಾವೆ. ಆಮೇಲೆ ಅದು 60 ವೆರೈಟೀಸ್ ಅದರ್ಸ್ ನಾವು ಈಗ ಪ್ರಾಡಕ್ಟ್ ಏನು ಮಾಡ್ತೀವಿ, ಬರೀ ನಮ್ಮಲ್ಲಿ ನಾವು ಮಾಡ್ತಾ ಇದೀವಿ. 10-17-20 ಒಳಗಡೆ ನಾವು ಈಗ ಗೆಡ್ಡೆದು ಪದಾರ್ಥನ ಖಾದ್ಯ ಪದಾರ್ಥದಲ್ಲಿ ಮಾಡ್ತಾ ಇದೀವಿ. ಮನೆಯಲ್ಲಿ ಎಲ್ಲವನ್ನೂ ಮಾಡ್ತೀವಿ, ಆದರೆ ಇಲ್ಲಿ ನಾವು ಎಲ್ಲ 60 ವೆರೈಟಿ ಇದ್ರೆ 60 ವೆರೈಟಿ ಇಲ್ಲಿ ಯಾರೋ ಖಾದ್ಯ ಇದರಲ್ಲಿ ಇನ್ನುವರೆಗೆ ನಮ್ಮದು ಬಂದಿಲ್ಲ. ಮನೆಯಲ್ಲಿ ಒಂದೊಂದೊಂದೊಂದು ನಾವು ಮಾಡ್ತೀವಿ. ಅಂದರೆ ಇಲ್ಲಿ ನಾವು ಇದು ಮಾಡಬೇಕು ಅಂದರೆ ನಮ್ಗೆ ಅಷ್ಟು ಸ್ಟಾಲು ಬೇಕು, ಮತ್ತು ಪಾತ್ರೆನೂ ಬೇಕು, ಮತ್ತು ಎಲ್ಲರೂ ಜನರು ಅಷ್ಟು ಬೇಕಾಗ್ತದೆ. ಇನ್ನೂ ಯಾವುದೊಂದು ಸೆಟ್ಲ್ ಆಗಿಲ್ಲ. ಮುಂದಿನ ಇದರಲ್ಲಿ ಮಾಡಬಹುದು ನಾವು, ಮತ್ತು ಆ ಮಾಡಬೇಕು ಅನ್ನೋದು ಆಸೆನೂ ಇದೆ ನಮಗೆ. ಆ ರೀತಿ ನಾಗವೇಣಿಯವರೀಗ ಬೇರೆ ಬೇರೆ ಪದಾರ್ಥವನ್ನು, ಆಹಾರ ತಿಂಡಿಯನ್ನು ನೀವು ಮಾಡಬಹುದು ಅಂತ ಹೇಳಿದ್ರಿ. ಬೇರೆ ಬೇರೆ ಪಾಯಸವೋ ಸಿಹಿ ತಿಂಡಿಯನ್ನು ಮಾಡಬಹುದು ಅಂತ ಕೆಲವು ಉದಾಹರಣೆ ಹೇಳಿ, ಹೇಗೆ ಮಾಡುವುದಂತ? ಅದು ಗೆಣಸು ನೋಡ್ಕೊಂಡು ಮಾಡಬೇಕಾಗತ್ತೆ. ಒಂದೊಂದು ಗೆಣಸು ಗಟ್ಟಿಯಾಗಿ ಬರುತ್ತೆ, ಬೇಯಲ್ಲ, ಅದರಿಂದ ಪದಾರ್ಥಗಳು ಯಾವ್ದು ಮಾಡಿದ್ರು ಅಷ್ಟೊಂದು ಟೇಸ್ಟ್ ಇರಲ್ಲ. ಮತ್ತೇನಾರ ನಾವು ಫಸ್ಟ್ ಗೆಣಸು ಕೊಯ್ದ ನಂತರ ನೀರಿಗೆ ಹಾಕಬೇಕು, ಅದರ ಲೋಳೆ ಬರುತ್ತೆ ಗೆಣಸಿಗೆ, ಲೋಳೆ ಫುಲ್ ತೊಳೆದು ತೊಳೆದು ಹೋಗಬೇಕು, ಇಲ್ಲಾದ್ರೆ ಅದಕ್ಕೆನಗೂ ಹುಳಿ ಅಥವಾ ಮಜ್ಜಿಗೆ ಹಾಕಿ ತೊಳಿಬೇಕಾಗತ್ತೆ. ತೊಳೆದು ಹುಳಿ ಅಷ್ಟು ಅಂದರೆ ಅದು ಲೋಳೆ ಫುಲ್ ಹೋದ ನಂತರನೇ ಬಳಸ್ಕೋಬೇಕು. ಇಲ್ಲ ಗೆಣಸು ತೋರಿಸಲ್ಲ, ತೋರಿಸೋದು ಮುಡ್ಲಿ. ಹಾಂ, ಮುಡ್ಲಿ ತೋರಿಸತ್ತೆ. ಮುಡ್ಲಿ ಅದೇ ಅವ್ರು ಹೇಳಿದ ಹಾಗೆ, ಯಾರಾದರೂ ಬರಬೇಕಂದ್ರೆ ಮೊದಲೇ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಅಂತ. ಮುಡ್ಲಿ ಮಿನಿಮಮ್ ಅಂದರೆ 1 ವಾರ ಇಡಲೇಬೇಕು ಕಿತ್ತಿದ ನಂತರ. ಅದು ಒಂದು 2 ದಿನಕ್ಕೆ ತಿಂದರೆ ಫುಲ್ ಕೆರೆತ ಬಂದುಬಿಡುತ್ತೆ. ಅದು ನೀರಿನ ಅಂಶ ಅಷ್ಟು ಒಣಗಬೇಕು ಮುಡ್ಲಿಗೆ. ಇನ್ನು ಗೆಣಸಿಗಾದ್ರೆ ನೀರಿನ ಅಂಶ ಇರಬೇಕು, ಅದು ನೀರಿನ ಅಂಶ ಇದ್ರೇನೆ ಟೇಸ್ಟು ಗೆಣಸು. ನೀರಿನ ಅಂಶ ಫುಲ್ ಸತ್ತೋದ ನಂತರ ಟೇಸ್ಟ್ ಇರೋದಿಲ್ಲ, ಫುಲ್ ಸಪ್ಪೆ ಬಂದ್ಬಿಡತ್ತೆ. ಇದು ಮುಡ್ಲಿಗಾದ್ರೆ ನೀರಿನ ಅಂಶ ಫುಲ್ ಒಣಗ್ಬೇಕಾಗತ್ತೆ, ಅಂದ್ರೆ ಕೆರಿತ ಬಂದ್ಬಿಡುತ್ತೆ. ಅದಕ್ಕೆ ಅದು ಆಕ್ಟೋಬಸ್ ಟೈಪ್ ಫುಲ್ ಮುಳ್ಳಿರತ್ತೆ ಮುಡ್ಲಿಗೆ, ಅದೇ ಫುಲ್ ಕೆರಿತ ಅಂದ್ರೆ ಇದು ಕುತ್ತಿಗೆ ಹತ್ರ ಇದು ಗಂಟ್ಲಿಗೆ ಫುಲ್ ಕೆರಿತ ಬಂದ್ಬಿಡುತ್ತೆ. ಅದಕ್ಕೆ ಹುಳಿ ಇಲ್ಲದೆ ತಿನ್ನುವಾಗೆ ಇಲ್ಲ ಮುಳ್ಳಿ. ಯಾವುದೇ ಕಾರಣಕ್ಕೂ ಹುಳಿ ಬೇಕೇ ಬೇಕು. ಯಾವ್ದು ಏನು ಪದಾರ್ಥ ಮಾಡಿದ್ರು ಹುಳಿ ಹಾಕದೆ ಮಾಡುವಂಗಿಲ್ಲ. ಗೆಣಸಿಂದ ಏನೇನು ಮಾಡಬಹುದು ತಿಂಡಿ? ನಾನು ಗೆಣಸಿಂದ ನಾನು ಹೆಚ್ಚು ಬೆಳೆಸ್ತಾ ಇರೋದು ಕೂಡ ಗೆಣಸೆ. ಗೆಣಸಿನಲ್ಲಿ ವೈವಿಧ್ಯತೆ ಉಂಟ? ಹಾ, ವೈವಿಧ್ಯತೆ ಹೌದು, ತುಂಬಾ ತರ ವೆರೈಟಿ ಇದೆ. ನಾನೇ 9 ತರದ ಗೆಣಸು ನೆಟ್ಟಿದ್ದೀನಿ. 9 ತರದ ಗೆಣಸು ಅಂದ್ರೆ ಜಾಂಬ್ಳಿ ಗೆಣಸು, ಜಾಂಬ್ಳಿ ಕೋನ್ ಅಂತ, ಡುಕರ್ ಕೋನ್, ಆಳೆ ಕೋನ್, ನಾಗರ್ ಕೋನ್, ಗದಾ ಕೋನ್, ಆಮೇಲೆ ಧವೆ ಕೋನ್, ತಂಬಡೆ ಕೋನ್, ರತಾಳೆ ಕೋನ್. ರತಾಳೆದಲ್ಲಿ 3 ತರ ವೆರೈಟಿ ಇದೆ. ಏನೋ ಖೇತಿ ಕೊನ್ವಾಲ್ ಅಂತ ಏನ್ ಮಾಡ್ತಾರೆ, ಅದು ಉದ್ದುದ್ದಾಗತ್ತೆ. ಇನ್ನೊಂದು ತಂಬಡೆ ಕೋನ್ ಅಂತ ಅಂದ್ರೆ ರೌಂಡ್ ಆಗಿ ಬರುತ್ತೆ, ಇನ್ನೊಂದು ವೈಟ್, ಅದರಲ್ಲೇ ಸ್ವಲ್ಪ ವೈಟ್ ಉದ್ದದ್ದು ಆಗತ್ತೆ, ರೌಂಡ್ ಇರೋದು ಆಗತ್ತೆ. ಒಟ್ಟು 9 ತರದ ವೆರೈಟಿ ಐತೆ. ಆಮೇಲೆ ಜಾಡ್ ಕಣ್ಗ, ಕಾಟೆ ಕಣ್ಗ, ಚಿರ್ಕೆ, ಆ ತರದ ವೆರೈಟೀಸ್ ಇದೆ. ಏನೇನು ಮಾಡಬಹುದು ಗೆಣಸಿನಿಂದ? ಗೆಣಸಿಂದ ನಾನು ಹಲ್ವಾ ಮಾಡ್ತೀನಿ, ಹಾಗೆ ಪಾಯಸ ಕೂಡ, ಆಮೇಲೆ ಅದೇ ಪಾಪಡು. ಹಾ, ಅಂದ್ರೆ ಅದು ಫುಲ್ ತವಾದಲ್ಲಿ ನೀರಿಟ್ಟು ಸಿಹಿ ಗೆಣಸಿಂದು. ಆಮೇಲೆ ಈ ನಾರ್ಮಲ್ ಗೆಣಸಿಂದು ಆಗತ್ತೆ, ನಾವೇನು ಗದಾ ಕೋನ್, ಧವೆ ಕೋನ್ ಅಂತೀವಲ್ಲ ಅದರದ್ದು ಆಗತ್ತೆ. ಅಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬಿಡೋದು, ಅದನ್ನ ಬೇಯಿಸೋದು ತೆಗೆಯೋದು, ಆ ತರನು ಮಾಡ್ಕೋಬಹುದು. ಇನ್ನೊಂದು ಬೀಸ್ಕೊಂಡು ಇದ್ ಮಾಡು ಕೂಡ ಮಾಡಬಹುದು, ಅಂದ್ರೆ ಹಿಟ್ಟು ಮಾಡ್ಕೊಂಡು, ಡ್ರೈಯರ್ ಇದ್ರೆ ಡ್ರೈಯರ್ ನಲ್ಲಿ ಹಿಟ್ಟು ಒಣಸ್ಕೊಂಡು ಹಿಟ್ಟು ಮಾಡ್ಕೊಂಡು ಮಾಡ್ಕೋಬಹುದು. ತುಂಬಾ ತರ ವೆರೈಟೀಸ್ ಇರುತ್ತೆ ಅದರಲ್ಲೂ ಕೂಡ. ಅಂದ್ರೆ ನಾವು ಡ್ರೈಯರ್ ಅಲ್ಲಿ ಮಾಡಿರೋದೇ ಒಂಥರ ಟೇಸ್ಟ್ ಇರುತ್ತೆ, ಮತ್ತೆ ನಾವು ಬಿಸಿಲಿಗೆ ಒಣಸಿ ಮಾಡಿರೋದೇ ಒಂಥರ ಟೇಸ್ಟ್ ಬಂದ್ಬಿಡತ್ತೆ. ಸಿಹಿ ಗೆಣಸಿನ ಹಲ್ವಾ ಮಾಡೋದು ಹೇಗೆ ಹೇಳಿ? ಫಸ್ಟ್ ಗೆಣಸನ್ನ ತೊಳ್ಕೊಂಡು ಕಟ್ ಮಾಡಿ ತೊಳೆದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಬಿಡ್ಬೇಕು. ಆಮೇಲೆ ಅದನ್ನ ನಾನ್ ಮಾಡೋ ರೀತಿ ಈ ತರ ಮಾಡ್ತೀನಿ, ಬೇಯಿಸ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೋತೀನಿ, ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿ ಒಂದ್ ಕಡೆ ಶುಗರ್ ಇಟ್ಕೋತೀನಿ, ಸಕ್ಕರೆ ಫುಲ್ ಕರಗಿದ ನಂತರ, ಒಂದೇಳೆ ಪಾಕದ ಬಂದ ನಂತರ ಗೆಣಸನ್ನ ಬೀಸಿದ್ದು ಪೇಸ್ಟ್ ಮಾಡಿದ್ದು ಅದಕ್ಕೆ ಹಾಕ್ಬಿಡ್ತೀನಿ. ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ, ಆಮೇಲೆ ಮೇಲಿಂದ ತುಪ್ಪ ಹಾಕಿ ಫುಲ್, ಅಂದ್ರೆ ತುಪ್ಪ ಹಾಕಿದ ನಂತರ ಅದು ಅಂಟಲ್ಲ ಕೆಳಗಡೆ, ಫುಲ್ ತುಪ್ಪ ಹಾಕಿ ಅಂಟದೇ ಇರೋ ಹಾಗೆ ತೆಗೆದು ಬಿಡೋದು, ಬಾಳೆ ಎಲೆ ಮೇಲೆ ಯಾವ್ದೋ ಪಾತ್ರೆಯಲ್ಲಿ ಹಾಕಿ ಮೇಲ್ಗಡೆ ಡ್ರೆಸ್ಸಿಂಗ್ ಮಾಡಿದ್ರೆ ಆಯ್ತು. ಎಷ್ಟು ದಿವಸ ಇಟ್ಕೋಬಹುದು ಈ ಹಲ್ವಾನ? ನಾನ್ ಮಾಡಿದ ತಯಾರಿ ಒಂದು 8 ದಿನ ಇಟ್ಕೋಬಹುದು. ಇನ್ನೊಂದು ಡ್ರೈಯರ್ ಅಲ್ಲಿ ಒಣಸ್ಕೊಂಡು ಪುಡಿ ಮಾಡ್ಕೊಂಡು ಮಾಡಿರೋದಾದ್ರೆ ತಿಂಗಳಗಟ್ಟೆನೋ 6 ತಿಂಗಳ ಮಟ್ಟನೂ ಇರುತ್ತೆ. ಅಂದ್ರೆ ಅದಕ್ಕೆ ನೀರಿನ ಅಂಶ ಇರಲ್ಲ. ನಾವು ಕುಕ್ಕರ್ ಅಲ್ಲಿ ಬೇಯಿಸಿದ್ರಿಂದ ನೀರಿನ ಅಂಶ ಇರುತ್ತೆ, ಹಾಳಾಗ್ಬಿಡತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ಟರೆ 1 ತಿಂಗಳ ಮಟ್ಟನೂ ಇರುತ್ತೆ. ಯೋಗೀಶ್ ಅವರು ಏನಾದ್ರು ಅಡುಗೆ ಮಾಡ್ತೀರಾ? ಹೌದು ಸರ್, ನಾನು ಅದು ಸ್ವೀಟಲ್ಲಿ ಅದು ಪಾಯಸ ಒಂದೇ ಮಾಡಿದ್ದೀನಿ ಸರ್. ಫ್ರೈಯಲ್ಲಿ ನಾನು ಇದು ರವೆ ಫ್ರೈ ಮಾಡಿದ್ದೀನಿ, ಮತ್ತು ಬೇಯಿಸ್ಕೊಂಡೆ. ನಾನು ಜಾಸ್ತಿ ಬಾಳಿಕೆ ದಿನ ಇಟ್ಟುವುದು ಅಷ್ಟೆಲ್ಲ ಮಾಡ್ತಾ ಇಲ್ಲ ಸರ್, ದಿನಕ್ಕೆ ದಿನಕ್ಕಷ್ಟೇ ನಾನು ಮಾಡ್ತಾ ಇದ್ದೀನಿ, ಮತ್ತು ಅಷ್ಟೇ ಇದು ಮಾಡ್ತಿದ್ದೀನಿ ಸರ್. ಈಗ ಹಪ್ಪಳ ಸಂಡಿಗೆ ಎಲ್ಲ ಮಾಡುವವರಲ್ಲಿ ಇದ್ದಾರೆ ಸ್ವಲ್ಪ. ಇದು ಹಪ್ಪಳನೂ ಮಾಡ್ತಾರೆ, ಸಂಡಿಗೆನೂ ಮಾಡ್ತಾರೆ. ನಾನು ಸಂಡಿಗೆನೂ ತಂದಿದ್ದೆ ನಾನು ಇವತ್ತೇ ಮಾಡ್ತಾರೆ ಸರ್. ಸಂಡಿಗೆ ಮಾಡೋದಿದ್ರೆ ಹೇಗೆ? ಮುಡ್ಲಿ ಇರ್ತದಲ್ಲ ಸರ್, ಅದು ಬೇಯಿಸಿ ಆಮೇಲೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋದು, ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಆಮೇಲೆ ಖಾರ ಪುಡಿ ಹಾಕಿ ಹಸಿಮೆಣಸು ಹಾಕಿ ಕಲಸಿ ಇದರಲ್ಲೇ ಬಿಸಿಲಿಗೆ ಹಾಕ್ತೀವಿ. ಎಣ್ಣೆ ಇಲ್ಲಲ್ಲ ಸರ್, ಫಸ್ಟ್ ಸಲ್ಗೆ ನಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟೇ ಸೈಜಲ್ಲಿ ಬಿಸಿಲಿಗೆ ಹಾಕ್ತೀವಿ, ಒಣಗಿಸೋದು, ಆಮೇಲೆ ಫ್ರೈ ಮಾಡಿದರೆ ಆಯಿತು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಸರ್. ಚಕ್ಕುಲಿ ಎಲ್ಲ ಮಾಡ್ಬೋದು? ಚಕ್ಕುಲಿ ಮಾಡ್ತಾರೆ ಸರ್, ಹೌದು ಮಾಡ್ಬೋದು ಸರ್, ಮಾಡ್ಬೋದು. ಅದನ್ನು ಹಾಗೆ ಅದೇ ಇದೇ ಥರ ಮಸಾಲೆ ಎಲ್ಲ ಅದಕ್ಕೂ, ಚಕ್ಕಲಿಗೆ ನಾವು ಇದು ಮಾಡ್ತೇವೆ, ಇದಕ್ಕೆ ಸಂಡಿಗೆ ಅದೇ ಮಸಾಲೆನ ಅದಕ್ಕೆ ಯೂಸ್ ಮಾಡೋದು. ಸ್ವಲ್ಪ ಪ್ರಮಾಣ ನೋಡಿಕೊಂಡು ನಾವು ಚಕ್ಲಿನ ಮಾಡಬಹುದು. ಈ ಗೆಣಸಲ್ಲಿ ಈಗ ಈ ಎಂತ ಕೆಸು ಇದೆಯಲ್ಲ, ಕೆಸುವಿಗೆ ಏನಂತೀರಿ ನೀವು? ಅದೆಲ್ಲ ಈ ನಾಲಿಗೆ ತುರಿಸ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ತುರಿಸಿದ ಹಾಗೆ ಏನ್ ಮಾಡೋದು? ನಾವು ಹುಳಿನೇ ಬಳಸ್ತೀವಿ. ಹುಳಿ ಇಲ್ದೆ ಯಾವ ಗೆಣಸು ಮಾಡೋದೇ ಇಲ್ಲ. ಅದರಲ್ಲಿ ಮಾಡೋದಂದ್ರೆ ಅದು ಕಸರು ಆಳು ಅಂತ ಬರುತ್ತಲ್ಲ, ಅದಕ್ಕೆ ಮಾತ್ರ ಹುಳಿ ಬೇಕಾಗಲ್ಲ. ಅದು ಹುಳಿ ಇಲ್ದೇನು ಕೂಡ ಮಾಡ್ಕೋಬಹುದು. ಬಾಕಿ ಎಲ್ಲ ಪ್ರತಿಯೊಂದು ಗೆಣಸಿಗೂ ಹುಳಿ ಬೇಕೇ ಬೇಕು. ಈಗ ತಯಾರು ಮಾಡ್ತಾ ಇರುವಂತಹ ಈ ಖಾದ್ಯ ಇದಿರ್ತದಲ್ಲ, ಬೇರೆ ಬೇರೆ ತಳಿಗಳು, ಬೇರೆ ಬೇರೆ ವೈವಿಧ್ಯತೆ, ಇದು ಸಾಕು? ಇನ್ನೂ ಅಷ್ಟು ಮಾಡ್ಲಿಕ್ಕೆ ಅವಕಾಶ ಉಂಟಾ? ಇನ್ನು ಮಾಡ್ಲಿಕ್ಕೆ ಅವಕಾಶ ಉಂಟು. ಬೇರೆ ತರದ್ದು ಸ್ನಾಕ್ಸ್ ಟೈಪ್ ಅಥವಾ ಇನ್ನೊಂದು ನೂಡಲ್ಸ್ ಆ ತರದೆಲ್ಲ ಮಾಡ್ಕೋಬಹುದು. ಆದ್ರೆ ಹಾ, ಪೌಡರ್ ಮಾಡ್ಕೋಬೇಕು, ಮಷಿನರಿ ಬೇಕು ಅದಕ್ಕೆಲ್ಲ ಆ ತರ. ಆದ್ರೆ ಇವಾಗ ಬರ್ತಾ ಇರೋದನ್ನು ನೋಡಿದ್ರೆ ಮಕ್ಕಳೆಲ್ಲ ಅದು ಲೇಸ್ ಪ್ಯಾಕೆಟ್ ಇವು ಅವು ಎಲ್ಲ ಬರ್ತಾ ಇದೆ, ಅದೆಲ್ಲ ಫುಲ್ ಹೋಗ್ಬೇಕಂದ್ರೆ ನಾವೇ ಮಾಡಿ ಇಲ್ಲಿ ತಯಾರು ಮಾಡಿ ಹೆಚ್ಚಿನ ರೀತಿಯಲ್ಲಿ ನಾವು ಗೆಡ್ಡೆಗಣಸನ್ನ ಬೆಳೆಸ್ಬೇಕು. ಬೆಳೆಸಿ ಅದರದ್ದೇ ಆದ ಪ್ರಾಡಕ್ಟ್ ಅನ್ನು ಫುಲ್ ತಯಾರಿಸಬೇಕು, ಆಮೇಲೆ ಹಳ್ಳಿ ಹಳ್ಳಿಗೆಲ್ಲ ಸಿಟಿಗೂ ಫುಲ್ ಕೊಟ್ರೆ ಅದೇ ಆಗ್ಬಹುದು ಅಂತ. ಈಗ ಮಹಿಳಾ ಸಂಘಟನೆಗಳು ಏನಾದರೂ ಕಾರ್ಯಪ್ರವೃತ್ತವಾಗಿದೆಯಾ ಇದರಲ್ಲಿ? ಹಾ, ಮಾಡ್ತಾ ಇದೀವಿ. ಅದೇ ನಾವು ಇಲ್ಲಿ ಟ್ರೈನಿಂಗ್ ಹೋಗಿದ್ವಿ ಕೇರಳಕ್ಕೆ, ಅವಾಗ ಅವ್ರು ಸರ್ ಅವರು ಅಂದ್ರು ಇದು ಮಾಡ್ಬೇಕು ಅಂತ, ಮಾಡಿದೀವಿ. ಇನ್ನು ಇದ್ರ ಮುಂದೆ ಆಗ್ಬೋದು, ಇನ್ನು ಒಂದು ವರ್ಷದ ನನ್ಮಟ್ಟ ಅಂದ್ರೆ ಆಗ್ಬೋದೇನೋ. ಆಮೇಲೆ ಈಗ ಯೋಗೀಶ್ ಅವರು ಹೇಳಿ ಇಂಥ ಒಂದು ಗೆಡ್ಡೆ ಗೆಣಸು ಬೆಳೆಯುವ ಒಂದು ಸಂಘಟನೆ ಹಾಕ್ಬೇಕು ಅಂತ. ಸಂಘಟನೆ ಇದ್ರೆ ಸರ್ ನಾವು ಏನೋ ಮಾಡಲಿಕ್ಕೆ ನಮಗೆ ಸಾಧನಗಳು ಇರ್ತದೆ. ಅಂದರೆ ಏನು, ಒಬ್ಬ ಇಬ್ಬರು ಆದರೆ ನನ್ನ ಕಡೆ 5 ಕೆಜಿ ಇದೆ, ಅವನ ಕಡೆ 3 ಕೆಜಿ ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಿನ ಜನರಿಗೆ ನಾವು ಕೊಡಬೇಕು ಮಾಡಬೇಕು ಅಂದರೆ ಅವರಿಗೆ ಟನ್ ಗಟ್ಟಲೆ ಬೇಕಾಗ್ತದೆ, ಅಥವಾ ಕ್ವಿಂಟಲ್ ಗಟ್ಟಲೆ ಬೇಕಾಗ್ತದೆ. ಸಂಘಟನೆ ಇದ್ರೆ ಎಲ್ಲರೂ ಸರಿ 5 ಕೆಜಿ ತೊಗೊಂಡ್ರೂ ಅಲ್ಲಿ 100 ಆಗ್ತದೆ. ಹಂಗೆ ಈ ಥರ ಸಂಘಟನೆ ಇದ್ರೆ ಭಾಳ ಒಳ್ಳೆಯದು. ನಾನು ಹೋದ ಸಲ ಅಲ್ಲಿ ಮೈಸೂರಲ್ಲಿಗೆ ಹೋದಾಗ ಒಂದ್ಸಲ ಯಾವ ಇದರಿಂದ ಹೋಗಿತ್ತು ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಅಲ್ಲಿ ಹೋದಾಗ ಸುಮಾರು ಪೇಡನೂ ತಂದಿದ್ರು, ಮೈಸೂರು ಪಾಕ್ ಮಾಡಿದ್ರು, ಹಲ್ವಾ ಮಾಡಿದ್ರು, ಸುಮಾರು ವೆರೈಟಿ ಮಾಡಿದ್ರು, ಎಲ್ಲ ತಿಂದಿದ್ದೀನಿ ನಾನು. ಇದ್ರ ಗೆಡ್ಡೆ ಗಣಿಸಿದ್ದೇನೆ ಅಲ್ಲಿ. ನಮ್ಮ ಇವರು ಸಿರ್ಸಿಯಿಂದ ಸೈಬ್ರು ಕಳಿಸಿದ್ರು ನಮಗೆ, ಯಾವ ಸೈಬ್ರು ಅಂತೂ ಗೊತ್ತಿಲ್ಲ. ಅಣ್ಣ ಹೇಳಿದ್ದಕ್ಕೆ ನಾನು ಎಲ್ಲ ತೊಗೊಂಡು ಹೋಗಿದ್ದೆ, ಅಲ್ಲ ಎಲ್ಲ ಪ್ರಾಡಕ್ಟ್ ಎಲ್ಲ ತಿನ್ಲಿಕ್ಕೆ ಸಿಕ್ಕಿತ್ತು. ನಾನು ನೋಡಿದ್ದೆ, ಬಂದು ಅವ್ರಿಗೆ ಹೇಳಿದ್ದೆ ನಾನು ಈ ಥರ ನಮ್ಗೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂತೆಲ್ಲ ಹೇಳಿಕೊಂಡು ಬಂದಿದ್ದೆ ನಾನು. ಆದರೆ ಅವರು ಸರ್ ಹತ್ರ ಹೇಳಿ ನೀವು ಸರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು ಸಿರ್ಸಿ ಸಾಹೇಬ್ರಿಗೆ. ಯಾವ ಡಿಪಾರ್ಟ್ಮೆಂಟ್ ಅಂತೂ ಗೊತ್ತಿಲ್ಲ ನನಗೆ ಸರ್ ಅದು. ಆಮೇಲೆ ಎಲ್ಲ ನೋಡ್ಕೊಂಡು ಬಂದಿದ್ದೆ, ಅದು ಮಾಡಬೇಕು ಅನ್ನೋದು ನಮಗೂ ಆಸೆ ಇದೆ ಸರ್. ಆಮೇಲೆ ನಮಗೆ ಏನು ಇಲ್ಲಿ ಬಹಳ ಸಮಸ್ಯೆ ಇದ್ದಿದ್ದಿನ ಕಾರಣದಿಂದ ನಾವು ಇದೆಲ್ಲ ಪಿಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಯಾಕೆಂದರೆ ಕೆಲವೊಬ್ಬರಿಗೆ ಫೆಸಿಲಿಟಿ ಇದೆ, ಜಾಗ ಇಲ್ಲ, ಜಾಗ ಇದೆ ಮಾಡುವವರು ಇಲ್ಲ, ಆ ಥರ ರೀತಿಯೂ ಆಗಿದೆ. ಮತ್ತು ಇನ್ನು ಕಾಟ ಜಾಸ್ತಿ ಇದೆ ಸರ್, ಮಂಗನ ಕಾಟ, ಹಂದಿ ಕಾಟ, ಇಲಿ ಕಾಟ, ಎಲ್ಲದೂ ಕಾಟ. ಬಳ್ಳಿ ಬಂದಿದೆ ಇವ್ರದ್ದು ಚೆನ್ನಾಗಿ ಇದು ಗೆಡ್ಡೆ ಗಣಸು ಇದಾವ ಅಂತ ನೋಡ್ಲಿಕ್ಕೆ ಉಳುಮೆ ಮಾಡ್ಲಿಕ್ಕೆ ಹೋದ್ರೆ ಏನೂ ಇಲ್ಲ, ಗೆಡ್ಡೆನೇ ಇಲ್ಲ. ಬಳ್ಳಿ ಮಾತ್ರ ಉಳ್ಕೊಂಡಿದೆ ಸಿಕ್ಕಾಪಟ್ಟಿದೆ ನಂದು. ಇಲ್ಲ ಅಂದ್ರೆ ಈಗ ವರ್ಷ ನಮಗೆ 3 ಕ್ವಿಂಟಲ್ ಆಗ್ಬೇಕಿತ್ತು ನಂದು, ಅಷ್ಟು ಆಸೆ ಪಡ್ತಿದ್ದೆ ನಾನು. ಹೋದ್ರೆ ನೋಡಿದ್ರೆ ಒಂದು 10-20 ಕೆಜಿನೂ ಇಲ್ಲ ನಂದು ಗೆಡ್ಡೆ, ಅಷ್ಟೆಲ್ಲ ಬಳ್ಳಿ ಇತ್ತು. ಮತ್ತೆ ಮೇಲಿಂದ ಎಲ್ಲ ಮಕ್ಕಳು ತಿಂತಿದ್ರು, ಅಪ್ಪ ಈ ವರ್ಷ ನಮ್ದು ಚೆನ್ನಾಗಿದೆ ಚೆನ್ನಾಗಿದೆ, ದೊಡ್ಡ ದೊಡ್ಡ ಸೈಜ್ ಇದೆ. ಉಳುಮೆ ಮಾಡ್ಲಿಕ್ಕೆ ಹೋದ್ರೆ ನೋಡಿ ಎಲ್ಲ ಇಲ್ಲಿ ಒಳಗಿಂದ ಒಳಗೆ ತಿಂದೋಗಿದೆ ನೋಡಿ, ಒಂದು ಸೆಗಣ ಒಂದು ಸಿಕ್ಕಿಲ್ಲ ನೋಡಿ. ಈ ತರ ಆಗಬಿಟ್ಟೆ, ನಿರಾಸೆನೇ ಆಗ್ಬಿಟ್ಟಿದೆ ನಾನು. ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮೇಲೆ ನೋಡ್ಲಿಕ್ಕೆ ಚೆನ್ನಾಗಿದೆ, ಮಣ್ಣು ಒಳಗೆ ಯಾರು ಹೋಗಿದ್ದಾರೆ, ಆ ರೀತಿ ಆಗೋಯ್ತು ನಂದು ಈ ವರ್ಷ. ಈಗ ಮೇಲ್ಗಡೆ ಚೆನ್ನಾಗಿದ್ದ ಹಾಗೆ ಉಳಿ ಕೆಳಗಡೆಯೂ ಕೂಡ ಒಳಗೆ ಚೆನ್ನಾಗಿ ಉಳಿಬೇಕು ಅಂದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಉಂಟಾ ಸರ್? ಇದು ಹೆಗ್ಗಣಗಳಿಗೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಒಂದೊಂದು ಟೇಸ್ಟ್ ಒಂದ್ಸಲ ಹರಡ್ ಬಿಟ್ತು ಅಂದ್ರೆ ಏನು ಎಷ್ಟು ಮುಚ್ಚಿಟ್ಟಿದ್ರು ಸರ್ ಅದು ಅದಕ್ಕನೇ ಹೋಗುದು. ಎಷ್ಟು ಬೆಚ್ಚಕೊಂಡಿಟ್ರು ಅದು ಬಂದ ಅಲ್ಲಿ ಹೋಗಿ ತಿಂದೆ ತಿಂದತ್ತೆ ಸರ್ ಅದು. ಈಗ ನಾಗವೇಣಿಯನ್ನು ಕೇಳುವಂತ, ಆ ಪೇಟೆಯಲ್ಲೆಲ್ಲ ಈ ಗ್ರೋ ಬ್ಯಾಗ್ ಅಂತ ಇರ್ತದಲ್ಲ ಚೀಲದಲ್ಲಿ, ಅದರಲ್ಲಿ ಮಣ್ಣು ತುಂಬಿಸಿ ಗೊಬ್ಬರ ತುಂಬಿಸಿ ಈ ಗೆಡ್ಡೆ ಗೆಣಸನ್ನೆಲ್ಲ ಬೆಳೆಯುವಂತ ಅಭ್ಯಾಸ ಇರ್ತದೆ. ಅದರಿಂದಾಗಿ ಏನಾದ್ರು ಪರಿಹಾರ ಸಿಗಬಹುದು ಈ ಇಲಿ ಹೆಗ್ಗಣದಿಂದ? ಸಿಗ್ಬೋದೇನೋ, ಆದ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗತ್ತೆ, ಮಳೆನೂ ಬೇಕಾಗತ್ತೆ. ಅಲ್ಲ, ಇರೋದಲ್ಲಿ ಇಟ್ಟಿದ್ರು ಹೆಗ್ಗಣ ಎಲ್ಲ ಬಂದ್ಕೊಂಡು ತಿನ್ಬಿಡತ್ತಲ್ಲ ಚೀಲಕ್ಕೆ ತೂತು ಹೊಡೆದು. ಅಂದ್ರೆ ಹಂಗ ಆಗಿರೋದಿದೆ, ನಾನು ನೆಟ್ಟಿದ್ದೀನಿ. ಅಂದ್ರೆ ಭತ್ತದ್ದು ಫುಲ್ ಸಿಪ್ಪೆ ಎಲ್ಲ ಹೋಗಿದೆ ಅಂದ್ರೆ ಗಾಳಿ ಕೊಟ್ಟಿದ ನಂತರ ಅದು ವೇಸ್ಟ್ ಇರತ್ತಿರಲ್ಲ, ಹಾ ವೇಸ್ಟ್ ತುಂಬಿ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣು ತೆರಕು ತುಂಬಿ ನೆಟ್ಟಿದ್ವಿ. ಅದು ಕೂಡ ಹೆಗ್ಗಣ ಅಂದ್ರೆ ಫುಲ್ ಲೂಸ್ ಇದ್ದಂಗೆ ಗೆಡ್ಡೆ ಗೆಣಸು ಚೆನ್ನಾಗಿ ಬೆಳೀತಾ ಹೋಗ್ಬಿಡುತ್ತೆ. ಹಾ, ಫುಲ್ ಉದ್ದಕ್ಕೆ ಬಂದ್ಬಿಡುತ್ತೆ, ಬೇಕಾದಂಗೆ ಉದ್ದಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಗೊತ್ತಾಗತ್ತೋ ಅಥವಾ ಏನೋ ಗೊತ್ತಿಲ್ಲ, ತಿಂದೋಗ್ಬಿಡುತ್ತೆ. ಅವುಗಳು ಕೂಡ ಹುಡುಕ್ತಾ ಇರ್ತವೆ ಎಲ್ಲಿ ಗೆಡ್ಡೆ ಗೆಣಸು ಉಂಟು ಅಂತ ಹೇಳಿ. ಅವುಗಳ ಮುಖ್ಯ ಆಹಾರವೇ ಅದು ಅಲ್ಲ. ಹೌದು, ಒಂದೊಂದು ಜಾಗದಲ್ಲಿ ಇರಲ್ಲ. ನಾವು ಇವಾಗ ಔಷಧಿ ಎಲ್ಲ ಇಡ್ತಾ ಇದೀವಿ, ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲಾದ್ರೆ ಫುಲ್ ಇರೋ ಜಾಗದಿಂದ ತಗೊಂಡು ತಿನ್ಬಿಡತ್ತೆ. ಜಾಡ ಕಣಗ ಅದು ಏನು ಇಡುದಿಲ್ಲ. ಇಲ್ಲ, ಈ ಇಲಿ ಹೆಗ್ಗಣ ಅಲ್ಲದೆ ಬೇರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬರ್ತದೆ ಈ ಗೆಡ್ಡೆ ಗೆಣಸಿನಲ್ಲಿ ಕೃಷಿ ಮಾಡುವಾಗ? ಇಲ್ಲ, ಮತ್ತಾವ ಸಮಸ್ಯೆ ಬರಲ್ಲ. ಕೊಳಿಯುವಂಥದ್ದು ಇಲ್ಲ, ಇಲ್ಲ ಕೊಳಿಯುವಂಥದ್ದು ಆ ಥರದ್ದು ಏನಿರಲ್ಲ. ಸ್ವಲ್ಪ ಹೆಚ್ಚು ಮಳೆ ಇದ್ರೆ ಆಗೋದು ಸ್ವಲ್ಪ ಕಡಿಮೆ, ಬೆಳೆ ಒಂದು ದೊಡ್ಡಕ್ಕೆ ಬರಲ್ಲ, ಸ್ವಲ್ಪ ಸಣ್ಣ ಸಣ್ಣ ಬೆಳೆ ಬಂದ್ಬಿಡುತ್ತೆ. ಈ ವರ್ಷ ಅಂತೂ ಮಳೆ ಹೆಚ್ಚಲ್ಲ, ಅದು ಅಗಿಯಕ್ಕೂ ಕೂಡ ಬರಲ್ಲ, ಅಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ ಮಣ್ಣು. ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಈಗ ಯೋಗೀಶ್ ಅವರು, ಈಗ ಜೋಯಿಡಾ ಮತ್ತೆ ಇದು ದಾಂಡೇಲಿ, ಇಲ್ಲಿಗೆಲ್ಲ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಪ್ರವಾಸಿಗರು ಬೇರೆ ಬೇರೆ ಊರಿನಿಂದ ಬರ್ತಾರೆ, ಪೇಟೆ ಪಟ್ಟಣಗಳಿಂದ ಬರ್ತಾರೆ. ಅವರಿಗೆ ಈ ಒಂದು ಗೆಡ್ಡೆ ಗೆಣಸಿನ ಖಾದ್ಯವನ್ನು ಪರಿಚಯ ಮಾಡುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ? ಸರ್, ನಾನು ನಮ್ಮ ಮನೆಯಲ್ಲೇ ಅಷ್ಟೇ, ಈಗ ಪುಣೆ, ಮುಂಬೈ, ಬೆಂಗಳೂರು, ಹೈದರಾಬಾದ್ನಿಂದ ಸ್ವಲ್ಪ ಪರಿಚಯ ಈ ಗೆಡ್ಡೆ ಗೆಣಸು ಮೇಳಕ್ಕೆ ಬಂದಿದ್ದರು. ಅವ್ರಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮನೆಯಲ್ಲೇನು ಮಾಡಿಕೊಟ್ಟಿದ್ದೀನಿ ನಾನು, ಮತ್ತು ಟೇಸ್ಟು ಕೊಟ್ಟಿದ್ದಾರೆ ಅವರು, ಮತ್ತು ಚೆನ್ನಾಗಾಗಿದೆ, ಮತ್ತು ಇದೇ ಥರ ನೀವು ಮುಂದೇನು ವಹಿಸ್ಕೊಂಡು ತೊಗೊಂಡು ಹೋಗ್ರಿ ಅಂತ ಹೇಳ್ಕೊಂಡು ಆಶ್ವಾಸನೂ ಕೊಟ್ಕೊಟ್ಟು ಹೋಗಿದ್ದಾರೆ. ಮತ್ತು ಇದೇ ಥರ ಬೆಳೀಲಿ ಮತ್ತು ಚೆನ್ನಾಗಿ ಬೆಳೀಲಿ, ನಾವು ತಮ್ಮ ಕಡೆಯಿಂದ ಏನು ನಮಗೆ ಸಾಧ್ಯ ಇದೆ ಎಲ್ಲ ನಿಮ್ಗೆ ಕೊಡ್ತಿಲಿಕ್ಕೆ ರೆಡಿ ಇದ್ದೀವಿ, ನಾವು ಮಾಡ್ತೀವಿ, ಆದರೆ ನೀವು ಯಾವುದೇ ಕಾರಣಕ್ಕೂ ಬಿಟ್ಟುಬೇಡಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನನಗೂ ಆಸೆ ಇದೆ, ಮತ್ತು ನನಗೂ ಏನಿದೆ ಅಂದರೆ ಮುಂದೆ ಇದೇ ಥರ ಮಾಡಬೇಕು, ಮತ್ತು ಇದೇ ಥರ ನಾನು ಮುಂದೆ ಯಾವುದೇ ಸಮಸ್ಯೆ ಬಂದ್ರೂ ಅದಕ್ಕೆ ಪರಿಗಣಿಸಿ ನಾನು ಹೆಂಗಾದರೂ ಯಾರ ಕಡೆ ಯಾರ ಕೈ ಮುಗಿಸಿಕೊಂಡು ಆದರೂ ನಾನು ಇದು ಬಿಡುವುದಿಲ್ಲ, ಮಾಡುವುದಿಲ್ಲ ಅಂಥೇಳಿ ಮಾಡೋಲ್ಲ. ಎಷ್ಟು ಕಷ್ಟ ಇದ್ರೂ ನಾನು ಇದಕ್ಕೆ ಒಂದು ಹೆಜ್ಜೆ ನಾನು ಮುಂದೆ ಇಟ್ಕೊಂಡೇ ನಾನು ಹೋಗ್ತೀನಿ. ಮತ್ತು ನಮಗೆ ನಮ್ಮ ಅಣ್ಣ ಇರಲಿ, ನಮ್ಮ ಸಂಸ್ಥೆ ಇರಲಿ, ನಮ್ಮ ಎಫ್ ಯು ಇರಲಿ, ಅವರು ಎಲ್ಲರೂ ಬ್ಯಾಕಪ್ ಇದ್ದಾರೆ. ಮತ್ತು ಬಿಡು ಬೇಡ ಎಲ್ಲ ಮಾಡೋಣ, ನಾವು ಒಟ್ಟಿಗೆ ಹೋಗೋಣ ಅಂಥೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದೇ ನಮ್ಮದು ಕನಸು ಇದೆ. ಮತ್ತು ಮುಂದಿನ ಪೀಳಿಗೆಯಲ್ಲಿ ಏನು ಇದು ಲೂಸ್ ಬರ್ತಾವಲ್ಲ, ಅವ್ದು ಬ್ರ್ಯಾಂಡ್ ಮಾಡಬೇಕು, ಇದನ್ನು ನಮ್ಮದು ಇದು ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಸುಮಾರು ವರ್ಷ ಬೇಕು ಇದಕ್ಕೆ, ಒಂದೆರಡು ಇದರಲ್ಲಿ ಆಗೋದಿಲ್ಲ. ಹೌದೌದು, ಮತ್ತು ಜನರು ಅಷ್ಟು ಇದಕ್ಕೆ ಇದು ಮಾಡ್ಕೊ ಕೋಆಪರೇಟ್ ಮಾಡಬೇಕು. ಅಂದರೆ ಒಂದು ಟೆಸ್ಟ್ ನೋಡಿದಾಗನೇ ಅದು ಆಮೇಲೆ ಈ ಟೆಸ್ಟ್ ನಾವು ಮರಿತೀವಿ ಅಲ್ಲ. ಈಗ ಎಲ್ಲ ಜನ ಈಗ ನಮ್ಮ ಮನೆಯಲ್ಲಿ ಇರಲಿ ಯಾವುದು ಊರಿಗೆ ಹೋದ್ರೂ ಫಾಸ್ಟ್ ಫುಡ್ಡಿಗೆ ಇದು ಮಾಡ್ತಿದ್ದಾರೆ. ಅದು ಫಾಸ್ಟ್ ಫುಡ್ಡಿಗೆ ನಾವು ಏನು ಎಲ್ಲಿ ತಿನ್ನಬೇಕು ಅಷ್ಟೇ ತಿನ್ನಬೇಕು, ಮನೆಯಲ್ಲಿ ನಾವು ಫಾಸ್ಟ್ ಫುಡ್ಡಿಗೆ ಇದು ಮಾಡಬಾರ್ದು ಅಂಥೇಳಿ ನಂದು ಒಂದು ವಿಚಾರ ಅಂತೂ ಆಸೆನೂ ಇದೆ. ನಾವು ಬೆಳೆದಿದ್ದನ್ನು ಬೆಳೆಯನ್ನೇ ನಾವು ಮಕ್ಕಳಿಗೂ ಅಥವಾ ಹೊರಗಿನ ಜನರಿಗೂ ನಾವು ಆ ಟೇಸ್ಟ್ ನಮಗೆ ಹೆಂಗೆ ಇದು ಕೊಟ್ಟಿದ್ದಾರೆ ಅದನ್ನೇ ಟೇಸ್ಟು ನಾವು ನಮ್ಮ ಇದಕ್ಕೆ ಕೊಟ್ಟು ಅದನ್ನು ಇದು ಮಾಡಲಿಕ್ಕೆ ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಮತ್ತು ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ಈ ವರ್ಷದ ಒಂದು ಈ ಗೆಡ್ಡೆ ಗೆಣಸು ಮೇಳದಲ್ಲಿ ಏನು ಸಮಸ್ಯೆಗಳನ್ನು ನೀವು ಎದುರಿಸಿದ್ದೀರಿ, ಬರುವ ವರ್ಷಕ್ಕೆ ಯಾವ ರೀತಿ ಸುಧಾರಣೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ? ಈ ವರ್ಷ ನಾನು ಮನೇಲಿ ನಿಜಕ್ಕೂ ನಂದು ಈ ವರ್ಷ ಬರೋದು ಪ್ಲ್ಯಾನಲ್ಲಿ ಇರಲಿಲ್ಲ, ಭಾಳ ಸಮಸ್ಯೆ ಇತ್ತು ನನಗೆ ನಿಜಕ್ಕೂ. ಈಗಲೂ ಕೂಡ ನಾನು ಈಗ ನಾನು ನನ್ನ ಮನೆಯಲ್ಲಿ ಕೆಲಸ ಹೋಗಲೇಬೇಕು ಅನಿವಾರ್ಯ ಟೆಸ್ಟ್ ಅಷ್ಟು ಇದೆ ನನಗೆ. ಆದರೆ ಅದು ಒಂದಿವಸ ತಡ ಇದು ಲೇಟ್ ಆದ್ರೂ ಆಗುತ್ತೆ. ನಾನು ಇದನ್ನೇ ಇದನ್ನೇ ಇಂಪಾರ್ಟೆಂಟ್ ಇದೆ. ನಾನು ಒಂದು ಇದು ಮಿಸ್ ಮಾಡಿದರೆ ನಂಗಲ್ಲ ನನ್ನಿಂದ ಹತ್ತು ಜನರಿಗೆ ಲಾಸ್ ಆಗ್ತಾ ಇದೆ. ಆ ಹತ್ತು ಜನರಿಗೆ ಲಾಸ್ ಆಗಬಾರ್ದು ಅಂತೇಳಿ ನಾನು ಈ ಇದನ್ನು ಮಾಡ್ತಾ ಇದ್ದೀನಿ ಹೀಗೆ. ಮತ್ತು ಮುಂದಿನ ಸಲ ನಾನು 20 ಜನರು ಆಮೇಲೆ ಲಾಭ ಪಡ್ತಾರೆ ಇದು ಮಿಸ್ ಮಾಡಿದರೆ ನಾನು. ಅದಕ್ಕಾಗಿ ಮುಂದಿನ 20 ಜನರಿಂದ ಆಸೆ ಇದು ಅಥವಾ ಏನೋ ಅವ್ರದ್ದು ಮಾಡಬೇಕು, ಅವ್ರಿಗೆ ಹೇಳಬೇಕು ಅಂದರೆ ಅವ್ರು ನಂಬ್ತಾರಲ್ಲ, ಇವ್ರು ಇಷ್ಟು ಕೆಲಸ ಇದ್ರೂ ಬಿಟ್ಟಿಲ್ಲ, ಅವ್ರು ಏನಾದರೂ ಇದೆ ಮತ್ತು ಏನಾದರೂ ನಾವು ಕೂಡ ಮಾಡಬೇಕು ಅನ್ನೋ ಅವ್ರಿಗೂ ಬರಬೇಕು ಅಂತೇಳಿ. ಗಡ್ಡೆ ಗೆಣಸು ಮೇಳ ವರ್ಷಕ್ಕೆ ಒಂದು ಸಾರಿ ನಡೆಯುವಂಥದ್ದು, ಬೇರೆ ಬೇರೆ ಊರಿನಲ್ಲಿ ನಡೀಬಹುದು, ಅಲ್ಲಿಗೂ ಕೂಡ ಹೋಗಿದ್ದೀಯಾ ನೀವು? ಹಾಂ, ಹೋಗಿದ್ದೀವಿ ಸರ್, ಕೊಲ್ಲಾಪುರಿಗೆ ಹೋಗಿದ್ದಿದ್ದೀವಿ, ಹಾಗೆ ಇದು ಬೆಂಗಳೂರಿಗಂತೂ ವರ್ಷನ ವರ್ಷನ ಹೋಗ್ತಾ ಇದ್ದೀವಿ. ಹಾಗೆ ಮತ್ತೆ ದಾಂಡೇಲಿಯಲ್ಲಿ ಮತ್ತೆ ಹಾರ್ನ್ಬಿಲ್ ಫೆಸ್ಟಿವಲ್ ಮಾಡ್ತಾರೆ, ಅಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಸರ್ ಅವ್ರು ಹೇಳ್ತಿದ್ದಾರೆ ರೆಸಿಪಿ ಮಾಡ್ಕೊಂಡು ನಿಮ್ಮ ಟ್ಯೂಬರ್ಸಿಂದ ರೆಸಿಪಿ ಮಾಡ್ಕೊಂಡು ತೊಗೊಂಡು ಬರ್ರಿ ಅಂತ. ಅಲ್ಲೂ ಇವಾಗ 2 ವರ್ಷದಿಂದ ಹೋಗ್ತಾ ಇದ್ದೀನಿ. ಹಾಗೆ ಈ ವರ್ಷ ಅದೇ ಹುಬ್ಳಿ ಮತ್ತೆ ಮತ್ತೆಲ್ಲಾದರೂ ಅದೇ ಮೈಸೂರಲ್ಲೂ ಕರೆದಿದ್ರು, ಆದರೆ ಇಲ್ಲಿ 4 ದಿನವೇ ಮುಂಚೆನೆ ಆಗತ್ತಂತ ಹೋಗಿಲ್ಲ. ಹಾಗೆ ಹೋಗ್ತೀವಿ ಸರ್ ಎಲ್ಲಾದರೂ ಇದ್ರೆ ಆ ಥರ. ಆಮೇಲೆ ಈಗ ಇದು ವರ್ಷ ಪೂರ್ತಿ ಚಟುವಟಿಕೆಯಿಂದ ಇರಬೇಕಿದ್ರೆ ಏನು ಮಾಡಬೇಕು ಅಂದರೆ ಈ ಗೆಡ್ಡೆ ಗೆಣಸಿಗೆ ಸಂಬಂಧಪಟ್ಟ ಹಾಗೆ? ಅಂದರೆ ಅದೇ ನಮ್ಮ ಕಡೆ ಇರೋದಕ್ಕಂದರೆ ಅದೇ ಕಿತ್ತು ಇಡ್ತೀವಿ ನಾವು, ಅಂದರೆ 4 ತಿಂಗಳು ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು ಅಷ್ಟೇ ಇಟ್ಕೋಬಹುದು ಅದನ್ನು. ಆಮೇಲೆ ಅದನ್ನು ಮತ್ತೆ ಮಣ್ಣಿಗೆ ಹಾಕಿ ಮತ್ತೆ ತಯಾರಿ ಮಾಡಲೇಬೇಕಾಗತ್ತೆ ನೀರು ಹಾಕಿ, ಇಲ್ಲಾಂದರೆ ಅದು ಫುಲ್ ಕೊಂಬು ಬಂದು ಗಿಡ ಬೆಳೆದು ಬಿಡತ್ತೆ. ಚಳಿ ಸ್ವಲ್ಪ ಹೆಚ್ಚಿರುತ್ತಲ್ಲ, ಅದಕ್ಕೋಸ್ಕರ ಬೆಳೆ ಬಂದುಬಿಡತ್ತೆ, ಆಮೇಲೆ ಮತ್ತೆ ನೆಡಲೇಬೇಕು. ಒಳ್ಳೆಯದು ಯೋಗೀಶ್ ಡೇರೇಕರ್ ಅವರೇ ಹಾಗೂ ನಾಗವೇಣಿ ವಿಷ್ಣು ಡೇರೇಕರ್ ಅವರೇ, ಗೆಡ್ಡೆ ಗೆಣಸುಗಳ ಸಂಸ್ಕರಣೆ ಮಾಡುವಂಥದ್ದು ಮತ್ತು ಅದರಿಂದ ವಿವಿಧ ಖಾದ್ಯವನ್ನು ತಯಾರಿ ಮಾಡಿ ಮಾರಾಟ ಮಾಡುವಂಥ ಒಂದು ಅನುಭವವನ್ನು ನೀವು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ, ಧನ್ಯವಾದ ಸರ್. ಇದುವರೆಗೆ ಗೆಡ್ಡೆ ಗೆಣಸಿನ ಆಹಾರ ಉತ್ಪನ್ನಗಳ ತಯಾರಿಕೆ ಈ ಕುರಿತು ಜೊಯ್ಡಾದ ಯೋಗೇಶ್ ಹೆಂಬರ್ ಡೇರೇಕರ್ ಮತ್ತು ನಾಗವೇಣಿ ವಿಷ್ಣು ಡೇರೇಕರ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಛೋಟಿ ಛೋಟಿ ಬಾತೆ ಹೈ ಯೇ ಬಡೆ ಕಾಮ್ ಕಿ ಬಾತೆ ಹೈ ಆಓ ಸೀಖೇ ಸಬ್ ಮಿಲ್ಕರ್ ಇಂಧನ್ ಕೈಸೆ ಬಚಾತೆ ಹೈ ಜಬ್ ಬರ್ತನ್ ಪರ್ ಹೋ ಢಕ್ಕನ್ ತೋ ಕಮ್ ಲಗತಾ ಹೈ ಇಂಧನ್ ಆಂಚ್ ಧೀಮಿ ರಖೋಗೆ ತೋ ಬಚತ್ ಕಿ ಹೋಗಿ ಖನ್ ಖನ್ ಬರ್ತನ್ ಜ್ಯಾದಾ ನಾ ಹೋ ಮೋಟೆ ನಾ ಹೋ ಜ್ಯಾದಾ ಪತ್ಲೆ ಇಸ್ಸೇ ಖಾನಾ ಜಲ್ದಿ ಬನೆ ಗ್ಯಾಸ್ ಭಿ ಲಂಬಾ ಚಲೇ ಜಬ್ ಖಾನಾ ಪಕ್ ರಹಾ ಹೋ ತಬ್ ಲೇತೇ ರಹೋ ಟೋಹ ಜೋ ಪಕ್ ಜಾಯೇ ತೋ ಯಾದ್ ಸೇ Cook smartly, help conserve energy. Issued in public interest by oil and gas companies in public sector. ಈಗ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗೆ ಪದಗಳು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಭಕ್ತಿ ಪೂರ್ವ ಪರಂಪರೆ ಕುಳಿತು ತಂಪಿದೆ ಪಾವನ ಜರಿದೆ ಪುಣ್ಯವನಿ Mm-hmm. ಸೇವಕ ನಿನ್ನ ಬಂದೆ ಸಲಾರೆ ಚೆನ್ನಾಗಿ ಕಾಪಾಡು.